ಆಕಾಶವಾಣಿ ಕಲಬುರಗಿ, ಸಮಯ 6:55. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಹಳೆಯ ಹೊನ್ನು. ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವ ಸಾರುವ ವಿಶೇಷ ಸರಣಿ ಸಿರಿಧಾನ್ಯಗಳ ಸಂಸ್ಕರಣೆ. ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ಮಹಾವಿದ್ಯಾಲಯದಲ್ಲಿ ಆಹಾರ ಸಂರಕ್ಷಣೆ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಕವಿತಾ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಪರಿಕಲ್ಪನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ನಂತರ ಸೈದಪ್ಪ ಚೌಡಾಪೂರ್ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಜಾಹೀರಾತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿನ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಈಗ ನಿತ್ಯ ಮೇಘ ಸಂದೇಶ ಕೇಳೋಣ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯ ಸಾಧ್ಯತೆಗಳು 70%. ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಈಗ ಹಳೆಯ ಹೊನ್ನು. ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಕಿರುಧಾನ್ಯಗಳ ಮಹತ್ವ ಸಾರುವ ವಿಶೇಷ ಸರಣಿ ಸಿರಿಧಾನ್ಯಗಳ ಸಂಸ್ಕರಣೆ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ಮಹಾವಿದ್ಯಾಲಯದಲ್ಲಿ ಆಹಾರ ಸಂರಕ್ಷಣೆ ಹಾಗೂ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಕವಿತಾ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳಲಿದ್ದೀರಿ. ಪರಿಕಲ್ಪನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇವತ್ತಿನ ಈ ಕಾರ್ಯಕ್ರಮದೊಳಗ ಸಿರಿಧಾನ್ಯಗಳ ಸಂಸ್ಕರಣೆಯ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದೊಳಗ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಕವಿತಾ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನ ಕೇಳೋಣಂತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ಸರಣಿ ಹಳೆಯ ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ಕಾರ್ಯಕ್ರಮದೊಳಗೆ ನಾವು ಸಿರಿಧಾನ್ಯಗಳ ಬಗ್ಗೆನೆ ತಮಗೆ ಮಾಹಿತಿಯನ್ನು ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳ ಮಹತ್ವ ಏನದ, ಸಿರಿಧಾನ್ಯಗಳನ್ನು ನಾವು ಯಾಕೆ ಬಳಸಬೇಕು, ಇಲ್ಲಿ ತನಕ ಅದರ ಬಗ್ಗೆ ನಾವು ಯಾಕೆ ನಿರ್ಲಕ್ಷ್ಯ ತಾಳಿದ್ವಿ, ಇನ್ನು ಮುಂದಿನ ದಿನಗಳಲ್ಲಿ ಯಾಕೆ ನಾವು ಅವುಗಳನ್ನು ಬಳಸಬೇಕು, ಯಾವ ರೀತಿ ಬಳಸಬಹುದು, ಏನೇನು ತಿಂಡಿ ತಿನಿಸುಗಳನ್ನು ಮಾಡಬಹುದು, ಯಾವ ರೀತಿ ಸಂಸ್ಕರಣೆ ಮಾಡಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತೆ ತಮಗೆ ಏನೇನು ಸಂದೇಹಗಳದಾವ ಅವುಗಳ ಬಗ್ಗೆ ಕೂಡ ನಾವು ಈ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಈ ಸಿರಿಧಾನ್ಯಗಳ ಸಂಸ್ಕರಣೆ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು ಮಾತಾಡೋಣ. ಈ ಬಗ್ಗೆ ನಮಗೆ ತಮ್ಮ ಅನುಭವಗಳನ್ನು ನೀಡುವುದಕ್ಕೆ ಇವತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಶ್ರೀಮತಿ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಈ ವಿಭಾಗದೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದೊಳಗೆ. ಸಿರಿಧಾನ್ಯಗಳ ಸಂಸ್ಕರಣೆ ವಿಷಯ ಬಂದಾಗ ಸಾಕಷ್ಟು ಅನುಭವ ಅವರಿಗಿದೆ, ಅವರಿಂದ ನಾವು ಮಾಹಿತಿ ಮಾಡಿಕೊಳ್ಳೋಣ. ಯಾವ ರೀತಿ ಬೆಳೆಗಾರರಿಗೆ ಈ ಒಂದು ಸಂಸ್ಕರಣೆ ಉಪಯೋಗ ಆಗ್ತಾ ಇದೆ, ಮತ್ತೆ ಗ್ರಾಹಕರಿಗೆ ಯಾವ ರೀತಿಯಾದಂತಹ ಒಂದು ಸ್ನೇಹಹಸ್ತವನ್ನ ಇದು ಚಾಚ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಹಿತಿ ಮಾಡಿಕೊಳ್ಳೋಣ. ಕವಿತಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಕೇಳುಗರಿಗೂ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈಗ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡಿದ್ರೆ, ವಿಶ್ವವಿದ್ಯಾಲಯದ ಒಂದು ಸಂಸ್ಕರಣಾ ಸಾಮರ್ಥ್ಯ ಹೆಚ್ಚು ಮಾಡಿ ನಮ್ಮ ರೈತರಿಗೆ ಕೂಡ ತಮ್ಮಿಂದ ಅನುಕೂಲ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ಇನ್ನು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳಿಬಹುದು, ಅದನ್ನ ಏನ್ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ತಮ್ಮ ಒಂದು ವ್ಯವಸ್ಥಿತವಾದಂತಹ ಒಂದು ನೆಟ್ವರ್ಕ್ ತಮ್ಮಲ್ಲಿ ಇತ್ತು, ಬ್ರ್ಯಾಂಡ್ ತಮ್ಮಲ್ಲಿ ಇತ್ತು ಅಂತಂದ್ರೆ ತಾವು ರೈತರ ಕಡೆಯಿಂದ ಸಿರಿಧಾನ್ಯಗಳನ್ನ ಪ್ರೊಕ್ಯೂರ್ ಮಾಡಿಕೊಂಡು ಅದನ್ನ ತಾವು ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡಿ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿದ್ರೆ ಅವರಿಗೂ ಕೂಡ ನೀವು ಹೆಚ್ಚಿನ ಬೆಲೆಯನ್ನು ಕೊಡಬಹುದು ರೈತರಿಗೆ, ಮತ್ತೆ ಯೂನಿವರ್ಸಿಟಿಗೆ ಒಂದು ರೆವಿನ್ಯೂ ಜನರೇಷನ್ ಅಂತ ನಾವೇನ್ ಕರಿತಾ ಇದ್ದೀವಿ, ಅದು ಹೆಚ್ಚಿನ ಪ್ರಮಾಣದಲ್ಲಿ. ಆದ್ರೆ ಈಗ ನಮ್ಮಲ್ಲಿ ಇರುವಂತಹ ಸದ್ಯದ ಒಂದು ಲೆವೆಲ್ಗೆ ಅಂತಂದ್ರೆ ನಮ್ಮ ಪ್ರಾಸೆಸಿಂಗ್ ಕೆಪಾಸಿಟಿ, ಆ ಪ್ರಾಸೆಸಿಂಗ್ ಕೆಪಾಸಿಟಿ ಎಷ್ಟಿದೆಯಲ್ಲ ಅಷ್ಟಕ್ಕೆ ನಾವು ಪ್ರಾಡಕ್ಟ್ ಅನ್ನ ಉತ್ಪಾದಿಸಿ ಅಷ್ಟನ್ನೇ ನಾವು ಮಾರಾಟ ಮಾಡ್ತಿದೀವಿ. ಇನ್ನ ರೈತರಿಂದ ಬಂದಿರತಕ್ಕಂಥ ಸಿರಿಧಾನ್ಯಗಳನ್ನು ಸಹ ನಾವು ಪ್ರಾಸೆಸ್ ಮಾಡಿ ಅದನ್ನ ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕೆಪಾಸಿಟಿ ಇರತಕ್ಕಂತಹ ಒಂದು ಉಪಕರಣಗಳ ಆ ಒಂದು ಫೆಸಿಲಿಟಿನ ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ನಮ್ಮಲ್ಲಿ ಏನಿದೆಯಲ್ಲ ಈಗ ಎಕ್ಸಿಸ್ಟಿಂಗ್ ಫೆಸಿಲಿಟಿಯಲ್ಲಿ ನಾವು ಆಲ್ರೆಡಿ ನಾವು ಪ್ರಾಸೆಸ್ ನ ಮಾಡಿ ಅದನ್ನ ನಾವು ಇಲ್ಲೇ ಮಾರಾಟ ಮಾಡ್ತಿದೀವಿ. ಆ ಪ್ರಾಡಕ್ಟ್ ಗಳ ಮಾರಾಟ ಮಾಡತಕ್ಕಂಥದ್ದು ಸ್ಕಿಲ್ ಇಂಪಾರ್ಟೆಂಟ್ ಆಗಿದೆ ಸರ್. ಇವಾಗ ಅಂದ್ರೆ ಒಂದು ದಿವಸಕ್ಕೆ ಅಥವಾ ಒಂದು ತಿಂಗಳಿಗೆ ಎಷ್ಟು ಉತ್ಪಾದನೆ ತಮ್ಮಲ್ಲಿ ಆಗ್ತಾ ಇದೆ ಅಂತೀರಿ, ಸಿರಿಧಾನ್ಯಗಳ ಉತ್ಪಾದನೆ? ಸಿರಿಧಾನ್ಯಗಳೇ ಅಂತ ಹೇಳಿ ನಾವು ಮಾಡ್ತಿಲ್ಲ, ಅದರ ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಿ ನಮ್ಮಲ್ಲಿ ಈಗ ಸ್ಪೆಷಲಿ ನಾವು ಮಾಡಿದ್ದು ಈ ವರ್ಷ ಸಿರಿಧಾನ್ಯಗಳದ್ದೇ ಆಲ್ಮೋಸ್ಟ್ ಅರೌಂಡ್ 125,000 ರೂಪಾಯಿದಷ್ಟು ಆಗಿದೆ ಸರ್ ಈ ಕಂಡಿಗೆ ನಮ್ಗೆ ರೆವಿನ್ಯೂ ಜನರೇಷನ್ ಅಂತ. ಯಾಕಂತಂದ್ರೆ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳ ಅಂತ ಈ ಒಂದು ಉದ್ದೇಶವಾಗಿ ಅನೇಕ ರೀತಿಯಾದಿರತಕ್ಕಂಥ ಸಿರಿಧಾನ್ಯಗಳ ಉತ್ಪನ್ನಗಳನ್ನ ಮಾಡಿ ಅವುಗಳನ್ನ ಮಿಲೆಟ್ ಬ್ಯಾಸ್ಕೆಟ್ ಅನ್ನೋ ರೂಪದಲ್ಲಿ ಎಷ್ಟೊಂದು ನ್ಯಾಷನಲ್ ಯೂತ್ ಫೆಸ್ಟಿವಲ್ ಆಯ್ತು, ಮತ್ತೆ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಒಂದು ಕಾರ್ಯಕ್ರಮ ಆಯ್ತು, ಇಂತೆಲ್ಲ ಏನೇನು ಕಾರ್ಯಕ್ರಮಗಳು ಬರ್ತಾವಲ್ಲ ಅಲ್ಲಿ ನಾವು ಬ್ಯಾಸ್ಕೆಟ್ಗಳನ್ನ ಮಾಡಿ ಆ ಬ್ಯಾಸ್ಕೆಟ್ಗಳಲ್ಲಿ ಪ್ರಮುಖವಾಗಿ ಸಿರಿಧಾನ್ಯದ ಉತ್ಪನ್ನ 9 ಸಿರಿಧಾನ್ಯದ ಉತ್ಪನ್ನಗಳನ್ನ ಇಟ್ಟು ಅದನ್ನ ಕೊಟ್ಟಿದ್ದೀವಿ. ಸಂತೋಷ, ಈಗ ಒಂದು ವಿಚಾರ ನನಗೆ ಬರ್ತಾ ಇದೆ ತಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕು ಅಂತ ಅನಿಸ್ತದೆ. ಏನು ಅಂತಂದ್ರೆ, ಈಗ ತಮ್ಮಲ್ಲಿ ಹಾಸ್ಟೆಲ್ಗಳದಾವ, ಕ್ಯಾಂಟೀನ್ಗಳದಾವ, ವಿದ್ಯಾರ್ಥಿಗಳ ಹಾಸ್ಟೆಲ್ನೊಳಗ ಯಾಕೆ ನಾವು ಈ ಮಿಲ್ಲೆಟ್ ಬೇಸ್ಡ್ ಅಂದ್ರೆ ಸಿರಿಧಾನ್ಯಗಳ ಬೇಸ್ ಇರುವಂತಹ ಆಹಾರ ಪದಾರ್ಥಗಳನ್ನ ಕೊಡಬಾರದು ವಿದ್ಯಾರ್ಥಿಗಳಿಗೆ? ಯಾಕಂತಂದ್ರೆ ಅವರು ಪೋಷಕ ತತ್ವಗಳು ಸಾಕಷ್ಟು ಕೊಟ್ಟಿದೀವಿ. ಇವಾಗ ಪಾಯಸ ಮಿಕ್ಸ್ ಅಂತ ಏನ್ ಹೇಳಿದ್ವಲ್ಲ, ವಿದ್ಯಾರ್ಥಿಗಳು ತಯಾರಿಸಿದಿರ್ತಕ್ಕಂತ ಒಂದು ಪಾಯಸ ಮಿಕ್ಸ್ ಅನ್ನ ನಮ್ಮಲ್ಲೇ ಇರ್ತಕ್ಕಂತಹ ಬಾಯ್ಸ್ ಹಾಸ್ಟೆಲ್ ಮತ್ತೆ ಗರ್ಲ್ಸ್ ಹಾಸ್ಟೆಲ್ಗೆ ನಾವು ಸಪ್ಲೈ ಮಾಡಿದೀವಿ. ಮಂತ್ಲಿ ಒನ್ ಟೈಮ್ ಅವ್ರ ಏನ್ ಸಿಹಿ ತಿನಿಸು ಮಾಡಬೇಕಾದ್ರೆ ಪಾಯಸ ಮಿಕ್ಸ್ ನ ತಗೊಂಡು ಹೋಗಿದ್ದಾರೆ. ಹಾಗೆ ನಾವು ವಿವಿಧ ರೀತಿಯ ಸೂಪ್ ಮಿಕ್ಸ್ ಅಂತಕ್ಕಂಥದ್ದು ಸಹ ನಾವು ಅಭಿವೃದ್ಧಿಪಡಿಸಿದೀವಿ. ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಆರ್ಡರ್ ಕೊಟ್ಟಾಗ ನಾವು ಕೊಡಬೇಕಾಗಿರುತ್ತೆ. ಅದು ಸ್ವಯಂ ಚಾಲಿತವಾಗಿರೋದ್ರಿಂದ ಅವರ ಏನ್ ಇಷ್ಟ ಇರುತ್ತಲ್ಲ, ಅವರು ಇಷ್ಟಪಟ್ಟು ಬಯಸ್ತಕ್ಕಂತ ಆಹಾರ ಉತ್ಪನ್ನಗಳನ್ನೇ ನಾವು ಸಪ್ಲೈ ಮಾಡಬೇಕಾಗಿರುತ್ತೆ. ಆದ್ರೆ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿರೋದ್ರಿಂದ ಪ್ರತಿ ಒಂದು ಪ್ರೋಗ್ರಾಮ್ ಅಲ್ಲೂ ನಾವು ಸಿರಿಧಾನ್ಯಗಳನ್ನ ಬಳಕೆ ಮಾಡಬೇಕಂತ ಏನು ಗವರ್ನಮೆಂಟ್ ಆರ್ಡರ್ ಬಂತಲ್ಲ, ಅಂದಿನಿಂದ ನಾವು ಈ ಒಂದು ಬಾಸ್ಕೆಟ್ಗಳ ಮೂಲಕ ಉತ್ಪನ್ನಗಳನ್ನ ಮಾಡಿ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಡ್ಡಿಲ್ಲ, ಈಗ ಸಾಮಾನ್ಯವಾಗಿ ಒಂದು ಊಟದೊಳಗೆ ಚಪಾತಿ ಅನ್ನ ಎಲ್ಲ ಇರ್ತದಲ್ಲ, ಚಪಾತಿಯನ್ನ ಅಥವಾ ರೊಟ್ಟಿಯನ್ನ ನಾವು ರಿಪ್ಲೇಸ್ ಮಾಡಿಕೊಂಡು ಅದನ್ನ ಜೋಳದಿಂದ ಮಾಡಿರುವಂತಹದ್ದು ಅಥವಾ ಸಜ್ಜೆಯಿಂದ ಮಾಡಿರುವಂತಹದ್ದು, ನವಣೆಯಿಂದ ಮಾಡಿರುವಂತಹದ್ದು, ದೋಸೆ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಅಥವಾ ನವಣಿ ಅಕ್ಕಿ ಆಗಲಿ, ಸಾವಿ ಅಕ್ಕಿ ಆಗಲಿ, ಇವನ್ನ ನಾವು ರೆಗ್ಯುಲರ್ ಆಗಿ ಬಳಸಿದ್ರೆ ರೆಗ್ಯುಲರ್ ಊಟದೊಳಗೆ ಇದನ್ನ ಹಾಸ್ಟೆಲ್ದೊಳಗೆ ತಾವು ಬಳಕೆಗೆ ತಂದ್ರೆ ರೈತರಿಗೂ ಅನುಕೂಲ ಆಗ್ತದೆ ಮತ್ತೆ ತಮ್ಮ ಒಂದು ಏನು ಉದ್ದೇಶ ಏನಿರ್ತದಲ್ಲ ಅದು ಕೂಡ ಸಫಲ ಆಗ್ತದೆ ಅಂತ. ಈ ಬಗ್ಗೆ ತಾವೇನಾದರೂ ವಿಶ್ವವಿದ್ಯಾಲಯದ ಮಟ್ಟದೊಳಗೆ ಚರ್ಚೆ ಆಗಿದೆನಾ? ಆಗಿದೆ ಸರ್, ರೀಸೆಂಟ್ಲಿ 3 ಹಿಂದೆನೆ ನಮ್ಮಲ್ಲಿ ಆಗಿದೆ. ಆ ಒಂದು ಪ್ರಕಾರವಾಗಿನೆ ನಾವು ತಿಂಗಳಲ್ಲಿ ಒನ್ ಟೈಮ್, ಈಗ ನಮ್ಮಲ್ಲಿ ಆಲ್ರೆಡಿ ನಾನು ಹಾಸ್ಟೆಲ್ ವಾರ್ಡನ್ ಸಹ ಇದ್ದೀನಿ, ನಮ್ಮ ಹಾಸ್ಟೆಲ್ ಅಲ್ಲಿ ಈಗ ಅವರಿಗೆ ಸ್ನ್ಯಾಕ್ಗೆ ರಾಗಿ ದೋಸೆ ಕೊಡ್ತೀವಿ. ಮಧ್ಯಾಹ್ನದಲ್ಲಿ ಈಗ ಸಮ್ಮರ್ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ರಾಗಿ ಚಾಲ್ತಿಯಲ್ಲಿದೆ, ಮತ್ತೆ ವಾರದಲ್ಲಿ ಒಮ್ಮೆ ಜೋಳದ ರೊಟ್ಟಿ ಇದೆ. ಸೊ ವಿಶೇಷವಾಗಿ ಬಂದ ಸಮಯದಲ್ಲಿ ಸಜ್ಜೆ ರೊಟ್ಟಿನ ಕೊಡ್ತೀವಿ. ಇದೆ ಸರ್ ನಮ್ಮ ವಿಶ್ವವಿದ್ಯಾಲಯದ ಹಾಸ್ಟೆಲ್ ನಲ್ಲಿ ಆಲ್ರೆಡಿ ಇದೆ ಸರ್. ಅಡ್ಡಿಲ್ಲ, ಕವಿತಾ ಮೇಡಮ್ ಅವರ, ಈಗ ಒಂದು ಏನಂತಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಈ ಧಾನ್ಯಗಳನ್ನ ಸಂಸ್ಕರಣೆ ಮಾಡಿದಾಗ ಸಾಕಷ್ಟು ಪೋಷಕಾಂಶಗಳು ಹಾಳಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಎಲ್ಲಾ ಧಾನ್ಯಗಳಿಗೂ ಅನ್ವಯಿಸ್ತದ ಅಥವಾ ಎಲ್ಲಾ ಆಹಾರ ಪದಾರ್ಥಗಳಿಗೂ ಕೂಡ ಇದು ಅನ್ವಯಿಸ್ತದ? ಇದೇ ನಿಯಮ ಸಿರಿಧಾನ್ಯಗಳಿಗೆ ಅನ್ವಯಿಸ್ತದ ಹೆಂಗೆ? ಯಾಕಪ್ಪ ಅಂತಂದ್ರೆ ನವಣೆಯನ್ನ ಅಕ್ಕಿ ಮಾಡುವಂತಹ ಒಂದು ಸಂದರ್ಭದೊಳಗೆ ಅದರೊಳಗೆ ನಾವು ತಿಳ್ಕೊಂಡಿರ್ತೀವಿ ಪೋಷಕಾಂಶಗಳು ಬಹಳಷ್ಟು ಅದಾವ ಅಂತೇಳಿ, ಅವು ಎಷ್ಟರ ಮಟ್ಟಿಗೆ ಧಾನ್ಯಗಳಲ್ಲಿ ಉಳಿತಾವ ಅಥವಾ ಎಷ್ಟರ ಮಟ್ಟಿಗೆ ಹೊರಗೆ ಹೋಗ್ತಾವ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿ? ಈಗ ನಾವು ಅಕ್ಕಿಯನ್ನ ಉದಾಹರಣೆ ತಗೊಂಡ್ರೆ ಅಕ್ಕಿಯನ್ನ ಎರಡರ ತರದಲ್ಲಿ ಬಳಸ್ತೀವಿ ನಾವು. ಅಕ್ಕಿನ ಒಂದು ನಾರ್ಮಲ್ ಆಗಿ ಅಕ್ಕಿ, ಇನ್ನೊಂದು ಕುಚಲಕ್ಕಿ. ಕೇಳಿದೀರ ಸರ್? ಕುಚಲಕ್ಕಿ ಪಾರ್ಬಾಯ್ಲ್ಡ್ ರೈಸ್ ಅಂತ ಕರಿತೀವಿ. ಸೊ ನಾವು ಅಕ್ಕಿನ ಪಾಲಿಶ್ ಮಾಡ್ತೀವಿ ಅಥವಾ ಅನ್ಪಾಲಿಶ್ಡ್ ಇದ್ದದನ್ನ ನಾವು ಅವಾಗ ಬರೀ ಕುಟ್ಟಿ ಅಕ್ಕಿನ ಹ್ಯಾಂಡ್ ಪೌಂಡಿಂಗ್ ಮಾಡಿ ಕುಟ್ಟಿ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಅಕ್ಕಿ ಮಾಡ್ತಾ ಇದ್ರು. ಆ ತರಾನೇ ಸೇಮ್ ನಾವು ಸಿರಿಧಾನ್ಯಗಳಿಗೂ ಸಹ ಪಾಲಿಶ್ ಮಾಡದೆ ಇದ್ರೆ ಮಾತ್ರ ಅವುಗಳಲ್ಲಿ ಪೋಷಕಾಂಶಗಳು ಏನ್ ಹೇಳಿದಿವಲ್ಲ ಆಗರ ಅಂತ ಅದು ಉಳಿಯುತ್ತೆ ಸರ್. ಮತ್ತೆ ನಾವು ಅದೇ ಸಿರಿಧಾನ್ಯಗಳನ್ನ ನಾವು ಹೆಂಗೆ ಅಕ್ಕಿ ಗತಿಯಾದ ಪಾಲಿಶ್ ಮಾಡಿ ಏನು ತಿನ್ಲಿಕ್ಕೆ ಉಪಯೋಗಿಸಕ್ಕೆ ಬಳಸಿ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಾವ್ ಏನ್ ಅನ್ಕೊಂಡಿರ್ತೀವಲ್ಲ ಆ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ. ಯಾಕೆಂತಂದ್ರೆ ಎಲ್ಲಾ ಪೋಷಕಾಂಶಗಳು ಆ ಹೊಟ್ಟಿನಲ್ಲಿರುತ್ತೆ, ಬ್ರಾನ್ ಅಂತಕ್ಕಂತ ಅಂಶದಲ್ಲಿರುತ್ತೆ. ಅಲ್ಲಿ ಎಲ್ಲಾ ಕಂಪನಿಗಳಲ್ಲಿ ಏನು ಟೆಕ್ನಾಲಜಿ ಡೆವಲಪರ್ಸ್ ಇರ್ತಾರಲ್ಲ ಅವರು ಆಪ್ಟಿಮೈಸ್ ಮಾಡಿರ್ತಾರೆ ಬ್ರಾನ್ ಲೆವೆಲ್ ಇಷ್ಟು ಪರ್ಸೆಂಟ್ ಅಷ್ಟೇನೆ ಪಾಲಿಶ್ ಮಾಡ್ಬೇಕಂತ. ಅದಕ್ಕೂ ಹೆಚ್ಚಾಗಿ ಏನಾದ್ರೂ ಪಾಲಿಶ್ ಮಾಡಿದ್ರೆ ನಾವೇನ್ ಅಂದುಕೊಂಡಿರ್ತಕ್ಕಂಥ ಖನಿಜಾಂಶಗಳು ನಮ್ಗೆ ದೊರಕೋದಿಲ್ಲ. ನಾರಿನಂಶ ಏನಿದೆ ಅಂದ್ರೆ ಡಯಾಬಿಟಿಸ್ ತಗೋಬೇಕು ಅಂತ ಏನು ನಾವು ಸಜೆಸ್ಟ್ ಮಾಡ್ತೀವಲ್ಲ, ಆ ಡಯಾಬಿಟಿಸ್ ಕೂಡ ಅವ್ರು ತಗೊಂಡ್ರೆ ಅವ್ರು ಪಾಲಿಶ್ ಮಾಡಿ ತಿಂದ್ರೆ ಅಲ್ಲಿ ನಾರಿನಂಶ ಅವರಿಗೆ ಸಿಗೋದಿಲ್ಲ. ಎಲ್ಲಾ ಧಾನ್ಯಗಳಿಗೂ ಸಿಮಿಲರ್ ಆಗಿನೇ ಅಪ್ಲಿಕೇಶನ್ ಆಗುತ್ತೆ. ಪ್ರಾಸೆಸಿಂಗ್ ಲಾಸಸ್ ಅಂತ ಕರಿತೀವಿ ನಾವು. ಪ್ರಾಸೆಸ್ ಮಾಡಿದಾಗ ಲಾಸ್ ಆಗುತ್ತೆ, ಆದ್ರೆ ಪ್ರಾಸೆಸ್ ಮಾಡಬೇಕಾದ್ರೆ ಆಪ್ಟಿಮೈಸ್ ಅಂತ ಮಾಡಿರ್ತಾರೆ. ಆ ಆಪ್ಟಿಮೈಸ್ ನ ಕಂಡೀಷನ್ ಉಪಯೋಗಿಸಿದ್ರೆ ಪೋಷಕಾಂಶಗಳನ್ನು ಕೂಡ ರಿಟೈನ್ ಮಾಡಬೇಕಂತದ್ದು ಇದೆ ಸರ್. ಅಂದ್ರೆ ಈಗೇನು ಸಿರಿಧಾನ್ಯಗಳ ಸಂಸ್ಕರಣೆ ಆಗ್ತಾ ಇದೆ ತಮ್ಮ ವಿಶ್ವವಿದ್ಯಾಲಯದೊಳಗಿರಬಹುದು ಅಥವಾ ಬೇರೆ ಕಡೆ ಇರಬಹುದು, ಇಂಥ ಒಂದು ಸ್ಟ್ಯಾಂಡರ್ಡ್ ಅನ್ನ ಎಲ್ಲರೂ ಮೇಂಟೈನ್ ಮಾಡ್ತಾ ಇದ್ದಾರೋ ಹೆಂಗಂತೇಳಿ? ಮಾಡ್ತಾ ಇದ್ದಾರೆ ಸರ್, ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಧಾನ್ಯಗಳಲ್ಲಿ ಈಗ ಸಿರಿಧಾನ್ಯಗಳ ಅಕ್ಕಿ ತುಂಬಾ ಬಿಳಿಯಾಗಿರೋದಿಲ್ಲ. ಕೆಲವೊಂದು ಮಾರ್ಕೆಟ್ ಲಿಂಕ್ ನಲ್ಲಿ ನಾವು ನೋಡಿದಾಗ ಈ ಲಿಟಲ್ ಮಿಲೆಟ್ ಸಣ್ಣ ಸಾವಿ ಅಂತ ಏನಿರ್ತೀವಿ ತುಂಬಾ ಬೆಳ್ಳಗ್ ಬರುತ್ತೆ ಸರ್, ಅಂತಂದ್ರೆ ಅವ್ರು ಅತಿಯಾಗಿ ಪಾಲಿಶ್ ಮಾಡಿದ್ದಾರೆ ಅಂತ ನಾವು ಗೊತ್ತಿಡಬಹುದು. ಕೆಲವೊಂದು ಸಂಸ್ಥೆಗಳು ಕಂಪ್ಲೀಟ್ ಆಗಿ ಅದನ್ನ ನಾವು ಪಾಲಿಶಿಂಗ್ ಮಾಡೋದಿಲ್ಲ, ಬರೀ ಡಿಹಲ್ಲಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಏನು ಸಿಪ್ಪೆ ಇರುತ್ತಲ್ಲ ಅದನ್ನಷ್ಟೇ ತೆಗಿತಾರೆ. ಸೊ ಆವಾಗ ಏನಾಗಿರುತ್ತೆ ಅಂತಂದ್ರೆ ಮೇಜರ್ ಇದಕ್ಕೆ ಏನ್ ರೀಸನ್ ಅವ್ರು ಯಾಕೆ ಹಂಗ್ ಮಾಡ್ತಾರೆ ಅಂತ ಅಂತಂದ್ರೆ ಅದ್ರ ಸಂಸ್ಕರಣಾ ಅವಧಿ. ಹಂಗೆ ಡಿಹಲ್ ಮಾಡಿದ್ದು ಕೇವಲ 1.5 ತಿಂಗಳು ಬರುತ್ತೆ ಸರ್. ಅದೇ ಒಂದ್ ಸ್ವಲ್ಪ ಪಾಲಿಶ್ ಮಾಡಿದ್ರೆ ಅದನ್ನ 3-4 ತಿಂಗಳು ಇಡಬಹುದು ಆ ಉದ್ದೇಶ ಪರಕವಾಗಿ. ಮತ್ತೆ ಇನ್ನೊಂದು ಉದ್ದೇಶ ಏನಂತಂದ್ರೆ, ತುಂಬಾ ಪಾಲಿಶ್ ಮಾಡಿದ್ರೆ ಅನ್ನ ಹೆಂಗೆ ಸ್ಮೂತ್ ಆಗುತ್ತಲ್ಲ ಆತರ ಮಿಲ್ಲೆಟ್ ಇಂದ ಕೂಡ ಅನ್ನ ಮಾಡಿದ್ರೆ ಅಷ್ಟು ಸಾಫ್ಟ್ ಆಗುತ್ತೆ ಅಂತ ಪಾಲಿಶ್ ಮಾಡ್ತಾರೆ. ಆ ಎರಡು ಕಂಡೀಷನ್ ನಾವು ಅಬ್ಸೆಂಟ್ ಅಂದ್ರೆ ಅದು ಬಿಟ್ರೆ ನಾವು ಅದನ್ನ ನಮಗೆ ಬರೀ ಪೋಷಕಾಂಶಗಳೇ ಮುಖ್ಯ ಅಂತ ಅನ್ಕೊಂಡು ಆರೋಗ್ಯನೇ ನಮ್ಮ ಮೂಲ ಉದ್ದೇಶ ಅಂತ ಅನ್ಕೊಂಡಾಗ ನಾವು ತಿಳಿದುಕೊಳ್ಬೇಕು ಹೆಚ್ಚಿನ ಪಾಲಿಶ್ಡ್ ಆಗಿರತಕ್ಕಂಥ ಯಾವುದೇ ಸಿರಿಧಾನ್ಯನ ನಾವು ತೆಗೆದುಕೊಳ್ಬಾರ್ದು ಅಂತ. ಗ್ರಾಹಕರಲ್ಲೂ ನಾ ಇದನ್ನ ವಿನಂತಿ ಮಾಡ್ಕೊಳ್ಳೋದಿದೆ, ಅಥವಾ ಯಾರು ರೈತರು ಇದಾರೋ ಅಥವಾ ಯಾರು ಫಾರ್ಮರ್ ಪ್ರೊಡ್ಯೂಸರ್ಸ್ ಇದಾರೋ ಯಾರು ಉತ್ಪಾದಿಸ್ತಾರೋ ಅವರೆಲ್ಲರೂ ಇದೊಂದು ಗಮನ ಇಟ್ಟುಕೊಂಡು ಆರೋಗ್ಯವಾಗಿರ್ತಕ್ಕಂಥದ್ದನ್ನ ನಾವು ಪ್ರಮೋಟ್ ಮಾಡ್ತೀವಿ ಅಂದಾಗ ನಾವು ಪ್ರಾಸೆಸ್ ಮಾಡೋದು ಕೂಡ ಆರೋಗ್ಯಕರವಾಗಿರ್ಬೇಕು ಅನ್ನೋದಾದ್ರೆ ಪಾಲಿಶಿಂಗ್ ಗೆ ಹೆಚ್ಚು ಒತ್ತು ಕೊಡಬೇಡಿ ಅಂತ. ಅಡ್ಡಿಲ್ಲ ಅಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ತಾವು ಈ ದಿಸೆಯಲ್ಲಿ ಮಾಡ್ತಾ ಇದ್ದೀರಿ ಅಂದಾಗಾಯ್ತು. ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಇನ್ನೊಂದು ಒಂದು ಪ್ರಾಸೆಸಿಂಗ್ ಮೆಥಡ್ ಕೂಡ ಇದೆ, ಪಾರ್ ಬಾಯ್ಲಿಂಗ್ ಏನ್ ಹೇಳಿದ್ನಲ್ಲ, ಅವ್ರು ಪಾಲಿಶಿಂಗ್ ಮಾಡ್ಬೇಕು ಅಂತ ಉದ್ದೇಶ ಇದ್ರೆ ಆ ಪಾರ್ ಬಾಯ್ಲಿಂಗ್ ಪ್ರೊಸೆಸ್ ಅಂತೇಳಿ ಒಂದು ಟೆಕ್ನಾಲಜಿ ಬಂದಿದೆ. ಅದು ಬ್ರಾನ್ ಅಲ್ಲಿ ಇರತಕ್ಕಂಥ ನ್ಯೂಟ್ರಿಯಂಟ್ ನ ಎಂಡೋಸ್ಪರ್ಮ್ಗೆ ಕಳಿಸೋದ್ರಿಂದ ಆ ಬ್ರಾನ್ ನಾವು ಪಾಲಿಶ್ ಮಾಡಿದ್ರು ಏನು ನ್ಯೂಟ್ರಿಯಂಟ್ ಇರುತ್ತಲ್ಲ ಅದು ಅಕ್ಕಿಯ ಒಳಗಡೆ ಬರುತ್ತೆ. ಅಂತಹ ಅಕ್ಕಿಯನ್ನ ಸೇವನೆ ಮಾಡೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಇನ್ನಷ್ಟು ಪೋಷಕಾಂಶಗಳು ಸಿಗುತ್ತೆ. ಈಗ ತಾವೇನು ಈ ತಂತ್ರಜ್ಞಾನಗಳನ್ನ ಹೇಳ್ತಾ ಇದ್ದಿರಲ್ಲ, ಇತ್ತೀಚಿನ ದಿನಗಳಲ್ಲಿ ಏನು ವಿಕಸಿತ ಆಗ್ತಾ ಇದ್ದಾವ, ಇಂತಹ ಒಂದು ತಂತ್ರಜ್ಞಾನಗಳು ನಮ್ಮ ಏನು ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇರುವಂತವ್ರು ಏನಿದ್ದಾರಲ್ಲ, ಅವರಿಗೆ ಇವುಗಳ ಒಂದು ಪ್ರಾಕ್ಟಿಕಲ್ ಪರಿಚಯ ತಮ್ಮ ವಿಶ್ವವಿದ್ಯಾಲಯದೊಳಗೆ ಆಗ್ತಾ ಇದೆ, ಅವರು ಅದನ್ನು ನೋಡಿ ಕಲಿತಾ ಇದ್ದಾರೆ? ನಾನು ತೆಗೆದುಕೊಳ್ತಕ್ಕಂತಹ ಕೋರ್ಸ್ಗಳೇ ಸೀರಿಯಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಮತ್ತೆ ಲೆಗ್ಯೂಮ್ ಸೈನ್ಸ್, ಧಾನ್ಯಗಳ ಸಂಸ್ಕರಣೆಯ ಒಂದು ಕೋರ್ಸ್ ನಾನು ತೆಗೆದುಕೊಳ್ತಾ ಇದ್ದೇನೆ ಬಿಟೆಕ್ ಆಹಾರ ತಂತ್ರಜ್ಞಾನದ ವಿದ್ಯಾರ್ಥಿಗಳಿಗೆ. ನಾವು ಪ್ರತಿದಿನ ಇಲ್ಲಿ ಅವುಗಳನ್ನ ಪ್ರಾಯೋಜಿಕವಾಗಿ ಏನು ಪ್ರಾಕ್ಟಿಕಲ್ ಆಗಿನೇ ತೋರಿಸ್ತೀವಿ, ಹೇಗೆ ನಾವು ಪಾಲಿಶಿಂಗ್ ಮಾಡ್ತೀವಿ, ಹೆಂಗೆ ಇಷ್ಟು ಪಾಲಿಶಿಂಗ್ ಮಾಡೋದ್ರಿಂದ ಅಥವಾ ಇಷ್ಟು ಸಂಸ್ಕರಣೆ ಮಾಡೋದ್ರಿಂದ ಎಷ್ಟು ಅನಾರೋಗ್ಯದಿರತಕ್ಕಂತಹ ಪೋಷಕಾಂಶಗಳ ಕೊರತೆ ಆಗಬಹುದು. ಪ್ರತಿ ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ಒಂದು ಕೋರ್ಸ್ 6 ತಿಂಗಳು ಇರುತ್ತೆ ಸರ್. ಆ 6 ತಿಂಗಳ ಒಳಗಾಗಿ ಅವರಿಗೆ ಪ್ರತಿಯೊಂದು ಯಾವಾಗ ಧಾನ್ಯ ಬಂತು ಆ ಧಾನ್ಯದ ಕ್ವಾಲಿಟಿ ಹೆಂಗಿರ್ಬೇಕು, ಆ ಧಾನ್ಯಗಳನ್ನ ನಾವು ಹೆಂಗೆ ಕ್ವಾಲಿಟಿ ಚೆಕ್ ಮಾಡಿ ಪ್ರಾಸೆಸಿಂಗ್ ಗೆ ತಗೊಂಡ್ಕೊಳ್ಬೇಕು, ಯಾವ್ಯಾವ ರೀತಿಯ ಪ್ರಾಸೆಸಿಂಗ್ ಮಾಡಬಹುದು, ಮಿಲ್ಲಿಂಗ್ ಮಾಡಬಹುದು, ಫ್ಲೋರ್ ಮಾಡಬಹುದು, ಬೇಕರಿ ಉತ್ಪನ್ನಗಳನ್ನ ಮಾಡಬಹುದು, ಮತ್ತೆ ಇವುಗಳನ್ನ ಮಾಡಬೇಕಾದ್ರೆ ಏನೇನು ಪ್ರಾಸೆಸ್ ಆಪ್ಟಿಮೈಸೇಷನ್ ಮಾಡಬೇಕು, ಹೀಗ್ ಮಾಡೋದ್ರಿಂದ ಯಾವ ನ್ಯೂಟ್ರಿಯಂಟ್ ಗಳು ರಿಟೆನ್ಷನ್ ಆಗ್ತವೆ, ಯಾವ ನ್ಯೂಟ್ರಿಯಂಟ್ ಗಳು ಹಾಳಾಗಿ ಹೋಗ್ತವೆ, ಅವುಗಳು ಹಾಳಾಗದಾಗಿ ಏನೇನ್ ಮಾಡಬೇಕು, ಈ ಎಲ್ಲ ತಂತ್ರಜ್ಞಾನಗಳನ್ನು ಪ್ರಾಕ್ಟಿಕಲ್ ಆಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವಿ. ಮಕ್ಕಳಿಗೆ ಹೇಳಿಕೊಟ್ಟು ಆ ನಂತರ ಒಂದು ತಮ್ಮ ಏನು ಕಾಲೇಜ್ ಇದೆ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ, ನಮ್ಮ ಸಮುದಾಯಗಳಿಗೆ ಇಂತಹ ಒಂದು ಜ್ಞಾನ ಏನದ ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಈ ದಿನಗಳಲ್ಲಿ. ಯಾಕಪ್ಪ ಅಂತಂದ್ರೆ ಆಹಾರವನ್ನ ನಾವು ಬಹಳ ಮುತುವರ್ಜಿಯಿಂದ ಬಳಸಬೇಕಾಗ್ತದೆ. ಮಾರ್ಕೆಟ್ನೊಳಗೆ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ಈಗ ನಾವು ವಿಷಮುಕ್ತವಾದಂತಹ ಒಂದು ಆಹಾರ ಬೆಳೆಯುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಆದರೂ ಕೂಡ ವಿಷಭರಿತವಾದಂತಹ ಆಹಾರ ಕಡಿಮೆ ಏನಿಲ್ಲ, ಅದನ್ನು ನಾವು ಯಾವ ರೀತಿ ನಮ್ಮ ಮನೆಗಳಲ್ಲಿ ಬಳಸುವಂತಹ ಸಂದರ್ಭದೊಳಗೆ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ಅವುಗಳನ್ನು ತೊಳಿಬೇಕು, ಯಾವ ರೀತಿ ನಾವು ಅವುಗಳನ್ನ ಅಡಿಗೆ ಒಳಗೆ ಬಳಸಬಹುದು, ಮತ್ತೆ ಅವು ಕೆಡಲಾರದಂಗ ಸುಮಾರು ದಿನಗಳವರೆಗೆ ಯಾವ ರೀತಿ ನಾವು ಇಡಬಹುದು, ಈ ಎಲ್ಲ ವಿಚಾರಗಳನ್ನ, ಆಮೇಲೆ ಪೋಷಕಾಂಶಗಳು ಹಾಳಾಗಲಾರದಂಗ ತಾವೇ ಯಾವ ರೀತಿ ಶಿಕ್ಷಣವನ್ನು ನೀಡ್ತಾ ಇದ್ದೀರಿ ಮಕ್ಕಳಿಗೆ, ಅದೇ ರೀತಿಯಾಗಿ ಜನರಿಗೂ ಕೂಡ ಈ ಶಿಕ್ಷಣದ ಒಂದು ಅವಶ್ಯಕತೆ ಅದ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಈ ನಿಟ್ಟಿನೊಳಗೆ ತಾವೇನಾದರೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ? ನಾ ಹೇಳಿದ್ನಲ್ಲ ಸರ್, ಬೇಕರಿ ತರಬೇತಿ ಕಾರ್ಯಕ್ರಮವನ್ನ ನಾವು ಆಯೋಜಿಸಿರ್ತೀವಲ್ಲ, ಆ ಒಂದು ಬೇಕರಿ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ಲೆಕ್ಚರ್ ಸೀರೀಸ್ ಅನ್ನು ಕೂಡ ಹಾಕೊಂಡಿರ್ತೀವಿ. ಆ ಲೆಕ್ಚರ್ ಸೀರೀಸ್ ಅಲ್ಲಿ ನಾವು ಅವರಿಗೆ ಹೇಳ್ತೀವಿ, ನೀವು ಈಗ ಬೇಕರಿ ಆಹಾರ ಪದಾರ್ಥ ತಯಾರಿಸಬೇಕಾದ್ರೆ ನಾವೀಗ ಹೇಳಿದ್ವಿ ರಿಫೈನ್ಡ್ ಮೈದಾನ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು, ಆ ಮೈದಾದ ಬದಲಾಗಿ ಹೋಲ್ ವೀಟ್ ಆಟಾ ಅಂದ್ರೆ ಸಂಪೂರ್ಣ ಗೋಧಿ ಹಿಟ್ಟನ್ನ ಬಳಸಿ ಯಾವ ತರ ಮಾಡಬಹುದು, ಸಿಮಿಲರ್ ಆಗಿ ಸಿರಿಧಾನ್ಯಗಳನ್ನ ಬಳಸಿ ಹೇಗ್ ಮಾಡ್ಬೇಕು, ತರ್ತಾರೆ ಮಾಡ್ತಾರೆ ಅದೆಲ್ಲ ಗೊತ್ತಿರುತ್ತೆ. ಆದ್ರೆ ಇವನ್ನ ಹಾಳಾಗಬಾರ್ದು, ಇದು ಹಾಳಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಮೈಕ್ರೋಬಯಾಲಜಿಸ್ಟ್ ಕ್ವಾಲಿಟಿ ಏನು ಟೀಚರ್ಸ್ ಇರ್ತಾರಲ್ಲ ಅವ್ರಗಳನ್ನ ಕರೆಸಿಬಿಟ್ಟು ಅವರಿಂದ ನಾವು ಅವರಿಗೆ ಒಂದು ಯಾವ ತರ ಮಾಡ್ಕೋಬೇಕು, ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಯಾವ ಒಂದು ಆಹಾರಗಳು ಉತ್ತಮವಾದ ಪೋಷಕಾಂಶಗಳನ್ನ ಹೊಂದಿರುತ್ತವೆ, ಯಾವ ಯಾವ ಆಹಾರಗಳಿಗೆ ನಾವು ಯಾವ ಯಾವ ರೀತಿಯಾಗಿ ನಾವು ಸ್ವಚ್ಛಗೊಳಿಸಬೇಕು, ಅವುಗಳನ್ನ ಯಾವ ತರ ವಿಂಗಡಿಸಬೇಕು, ಅವನ್ನ ಯಾವ ರೀತಿಯಲ್ಲಿ ಅವನ್ನ ಸ್ಟೋರ್ ಮಾಡಬೇಕು, ಈ ಎಲ್ಲ ಮಾಹಿತಿಗಳನ್ನ ನಾವು ಆ ಕಾರ್ಯಕ್ರಮದಲ್ಲಿ ನೀಡ್ತೀವಿ ಸರ್. ಇದಲ್ಲದೆ ಕೆಲವೊಂದು ಕಾರ್ಯಕ್ರಮಗಳನ್ನ ರೈತ ಮಹಿಳೆಯರು ಆಗಿರ್ಬಹುದು, ಸಂಘ ಸಂಸ್ಥೆಗಳಿರ್ಬಹುದು, ಕೆಲವೊಬ್ರು ಆಯೋಜಿಸಿರ್ತಾರೆ, ಈಗ ಕೃಷಿ ತರಬೇತಿ ಕೇಂದ್ರಗಳಿಂದ ಆಯೋಜಿಸ್ತಾರೆ, ಅಲ್ಲಿ ನಾವು ಹೋಗಿ ರೈತರು ಎಲ್ಲಿ ಒಂದು 50-100 ರೈತ ಮಹಿಳೆಯರನ್ನ ಕೂರಿಸಿರ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯ ಪೋಷಕಾಂಶ ಹೇರಳವಾಗಿರ್ತಕ್ಕಂಥ ಆಹಾರವನ್ನ ಸೇವಿಸಬೇಕು, ಮತ್ತೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂತ ಆಹಾರಗಳನ್ನ ನೀವು ಕೊಡಬೇಕು, ಆ ಒಂದು ಮಾಹಿತಿಯನ್ನ ನಾವು ಕೊಡ್ತಾ ಇದೀವಿ ಸರ್. ನಮ್ಮಲ್ಲಿ ನಾವು ಏನು ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಿದ್ದೀವಿ ಮತ್ತು ಆಹಾರ ವಿಜ್ಞಾನ ಮತ್ತು ಪೋಷಣಾ ಪ್ರಾಧ್ಯಾಪಕರಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಸುತ್ತಮುತ್ತ ಏನು ಆ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರಲ್ಲ ಸರ್, ಆಗ ಅವರು ಅಲ್ಲಿಗೆ ಹೋಗಿ ಸಂಪನ್ಮೂಲ ವ್ಯಕ್ತಿಗಳ ಹಾಗೆ ಹೋಗಿಬಿಟ್ಟು ಈ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀವಿ. ಈಗ ತಮ್ಮ ಅನುಭವದೊಳಗ ಸುಮಾರು ವರ್ಷಗಳಿಂದ ಈ ಸಿರಿಧಾನ್ಯಗಳ ಮಹತ್ವವನ್ನು ಜನರಿಗೆ ತಿಳಿಸುವಂತಹದ್ದು, ರೈತರಿಗೆ ತಿಳಿಸುವಂತಹದ್ದು, ಗ್ರಾಹಕರಿಗೆ ತಿಳಿಸುವಂತಹ ಕೆಲಸ ಆಗ್ತಾ, ಈಗೇನು 2023 ಅಂತಾರಾಷ್ಟ್ರೀಯ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ವರ್ಷ ನಾವು ಸಾಕಷ್ಟು ಇದರ ಮೇಲೆ ಮುತುವರ್ಜಿನ ವಹಿಸ್ತಾ ಇದ್ದೀವಿ, ಎಲ್ಲ ಕಡೆ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಇಲ್ಲಿ ತನಕ ಆದಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಹೇಳೋದಾಯ್ತಪ್ಪ ಅಂತಂದ್ರೆ, ತಮ್ಮಲ್ಲಿ ಈ ಸಿರಿಧಾನ್ಯ ಬೆಳೆಗಾರರ ಸಂಖ್ಯೆ ಆಗಲಿ ಅಥವಾ ಸಿರಿಧಾನ್ಯ ಬೆಳೆಯುವಂತಹ ಏನು ಪ್ರಮಾಣ ಇದೆ, ಅದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಯದ ಅಂತ ಹೇಳಿ ತಮಗೆ ಅನಿಸ್ತದ? ಆ ಒಂದು ವಿಚಾರದಲ್ಲಿ ಸಿರಿಧಾನ್ಯ ಬೆಳೆಯುವರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಅನಿಸ್ತಿದೆ ಸರ್. ಯಾಕೆ ಅಂತ ಅಂತಂದ್ರೆ, ಈಗ ಸಿರಿಧಾನ್ಯಗಳ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಡ್ತಾ ಇರಬೇಕಾದ್ರೆ ಸಿರಿಧಾನ್ಯಗಳ ಒಂದು ಬೆಲೆ ಕೂಡ ಮಾರುಕಟ್ಟೆಯಲ್ಲಿ ರೈತರಿಗೆ ಗೊತ್ತಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ರೈತರು ಕೂಡ ತಮ್ಮದೇ ಆದ ಒಂದು ಉತ್ಪಾದಕರ ಸಂಘ ಅಂತ ಏನ್ ಮಾಡಿದಾರಲ್ಲ, ಆ ಸಂಘಗಳ ಮೂಲಕ ಈಗ ಸುಮಾರಷ್ಟು ಸಂಘಗಳಿದೆ. ಸಿರಿಧಾನ್ಯಗಳದೇ ಸುಮಾರು ಒಂದು 10-13 ಸಂಘಗಳು ಇರಬಹುದು ಸರ್ ನಮ್ಮ ಕರ್ನಾಟಕದಲ್ಲಿ ನನ್ನ ಒಂದು ನಾಲೆಡ್ಜ್ ಪ್ರಕಾರ. ಆ ಸಂಘಗಳ ಮೂಲಕ ನೋಡಿದಾಗ ಸಾಕಷ್ಟು ಜನ ಸಿರಿಧಾನ್ಯಗಳನ್ನ ಬೆಳೆದು ಆ ಸಂಘ ಸಂಸ್ಥೆಗಳಿಗೆ ತಲುಪಿಸಿದ್ರೆ ಆ ಸಂಘ ಸಂಸ್ಥೆಗಳಿಂದ ಸಂಸ್ಕರಣಾ ಘಟಕಕ್ಕೆ ಬರ್ತಾ ಇದೆ. ಆ ಸಂಸ್ಕರಣಾ ಘಟಕದ ಮಾಹಿತಿಯ ಪ್ರಕಾರ ನಾನು ಹೇಳಬೇಕನ್ನೋದಾದ್ರೆ, ಅವರಲ್ಲಿ ಹೆಚ್ಚು ರೈತರು ಉತ್ಪಾದಿಸ್ತಿದ್ದಾರೆ, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ನಿಮ್ಮ ಸಲಹೆಯನ್ನ ಕೇಳ್ತಾ ಇದೀವಿ, ನಿಮ್ಮ ಘಟಕಕ್ಕೆ ನಾವು ಬಂದು ಉಪಯೋಗಿಸ್ಕೊಳ್ತೀವಿ ಅಂತ ಒಬ್ಬ ಸಿರಿಧಾನ್ಯ ಸಂಸ್ಕರಣಾ ಘಟಕದ ಸೀನಿಯರ್ ಟೆಕ್ನಿಕಲ್ ಆಫೀಸರ್ಸ್ ನಮಗೆ ಕಾಲ್ ಮಾಡಿ ಕೇಳಿದಾಗಿ ಗೊತ್ತಾಗಿದೆ. ಈಗ ತಾವು ವಿಶ್ವವಿದ್ಯಾಲಯದ ಮೂಲಕ ಸಾಕಷ್ಟು ತಿನಿಸುಗಳನ್ನ ಮಾಡ್ತಾ ಇದ್ದೀರಿ, ಅಂದಾಜು ಎಷ್ಟು ತಿನಿಸುಗಳನ್ನ ತಾವು ತಮ್ಮ ಬೇಕರಿ ಘಟಕದಿಂದ ಮಾರಾಟ ಮಾಡ್ತಾ ಇದ್ದೀರಿ? ಸರ್, ನಾವು ಬೇಕರಿಯಿಂದ ಅಂದ್ರೆ ಒಂದ್ ಹೇಳ್ಬೇಕಂತಂದ್ರೆ ಬಿಸ್ಕೆಟ್ ಗಳಲ್ಲೇ ವಿವಿಧ ರೀತಿ ಬಿಸ್ಕೆಟ್ ಗಳು ಇದಾವೆ. ಆ ಎಲ್ಲ ತರಹದ ಬಿಸ್ಕೆಟ್ ಗಳನ್ನು ಸಿರಿಧಾನ್ಯಗಳನ್ನ ಬಳಸಿ ನಾವು ಮಾಡ್ತಾ ಇದ್ದೀವಿ. ಹೇಳಿದೆ ಸಂಪೂರ್ಣವಾಗಿ ಸಿರಿಧಾನ್ಯ ಹಾಕಿರೋ 3, ಬಟ್ ಅದರೊಳಗಡೆ ರಾಗಿ ಬಿಸ್ಕೆಟ್ ಮತ್ತೆ ಅವೆಲ್ಲ 50-50% ಸರ್, ಗೋಧಿ ಹಿಟ್ಟು 50 ಮತ್ತೆ ಸಿರಿಧಾನ್ಯ 50. ಆ ತರಹದ ಎಲ್ಲ ಸಿರಿಧಾನ್ಯಗಳಿಂದ ಸಹ ನಾವು ಬೇಕರಿ ಉತ್ಪನ್ನಗಳನ್ನ ಮಾಡ್ತಾ ಇದೀವಿ. ನಮ್ಮಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಕ್ಕಂತ ಯೂನಿಟ್ ಅಂದ್ರೆ ಬೇಕರಿ ಉತ್ಪನ್ನಗಳು ಸರ್. ಅದಲ್ಲದೆ ಮಾಡ್ತಕ್ಕಂಥದ್ರೆ ಹಿಟ್ಟು ಮತ್ತೆ ಮಿಕ್ಸಸ್ ಗಳು ಸರ್, ರೆಡಿ ಟು ಕುಕ್, ರೆಡಿ ಟು ಕುಕ್ ಮಾಡ್ತಕ್ಕಂಥ ಪಾಯಸ ಮಿಕ್ಸ್ ಇರ್ಬೋದು, ಸೂಪ್ ಮಿಕ್ಸ್ ಇರ್ಬೋದು ಸರ್. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ವೈವಿಧ್ಯಮಯವಾದಂತಹ ತಿನಿಸುಗಳನ್ನು ಮಾಡುವಂತಹ ವಿಚಾರ ನಾವು ಇನ್ನ ಒಂದು ಏನು ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಕೆಲವೊಬ್ಬ ರೈತ ಮಹಿಳೆಯರು ಅವರು ತಮ್ಮ ಒಂದು ಜೀವನ ಸಾಗಣೆ ಮಾಡ್ಕೊಳ್ಲಿಕ್ಕೆ ತಮ್ಮದೇ ಆದ ಒಂದು ಟ್ರೆಡಿಷನಲ್ ಫುಡ್ಸ್ ನ ಮಾಡ್ತಾರೆ. ಚಕ್ಲಿ, ಉರಕ್ಕಿ ಹೋಳಿಗೆ, ನವಣೆ ಉರಕ್ಕಿ ಹೋಳಿಗೆ, ನವಣೆ ಲಡ್ಡು, ಈ ತರಹದ ತಿನಿಸುಗಳನ್ನು ಮಾಡ್ತಾರೆ. ಅವರಿಗೆ ಕೆಲವೊಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಆರ್ಡರ್ ನ ಕೊಟ್ಬಿಟ್ಟು ನೀವು ಮಿಲೆಟ್ ಬೇಸ್ಡ್ ಮಾಡಿ ಕೊಡಿ ಅಂತೇಳಿ ಹೇಳ್ಬಿಟ್ಟು ಅವರ ಒಂದು ಎಕನಾಮಿಕಲ್ ಸ್ಟೇಟಸ್ ಕೂಡ ನಾವು ಇದನ್ನ ಮಾಡ್ತಾ ಇದೀವಿ. ಅಂತ ಒಂದು ರೈತ ಮಹಿಳೆಯರಿಗೆ ಅವಕಾಶವನ್ನ ಕಲ್ಪಿಸ್ತಾ ಇದ್ದೀವಿ. ಅಡ್ಡಿಲ್ಲ, ಈಗ ತಮಗೆ ಏನಾದ್ರೂ ಆರ್ಡರ್ ಬರ್ತಾವ ಹಂಗ ಹೊರಗಡೆಯಿಂದ? ಹಾ ಬರ್ತಾವ ಸರ್, ಈ ವರ್ಷನೇ ಜಾಸ್ತಿ ಬರ್ತಾ ಇದೆ ಸರ್. ಹೇಳ್ಬೇಕಂತಂದ್ರೆ ಸಿರಿಧಾನ್ಯಗಳದ ವರ್ಷ ಆಗಿರೋದ್ರಿಂದ ಈ ವರ್ಷ ನಮ್ಮಲ್ಲಿ ಈಗ ಅನೇಕ ಕಾರ್ಯಕ್ರಮಗಳು ನಡೆದವು ಸರ್. ಈಗ ಕಾರ್ಯಾಗಾರ ಮಾಡ್ತೇವೆ, ಕಾನ್ಫರೆನ್ಸ್ ಮಾಡ್ತಾರಲ್ಲ, ಅಲ್ಲೆಲ್ಲ ಟೀ ಸ್ನಾಕ್ ಹೈ ಸ್ನಾಕ್ಸ್ ಗೆಲ್ಲ ಕಂಪ್ಲೀಟ್. ರೀಸೆಂಟ್ ಆಗಿ ನಮ್ಮಲ್ಲಿ ವಾಲ್ಮಿಯಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಅಲ್ಲಿ ನಾವು ಒಂದು 5 kg ಆರ್ಕ ಮತ್ತು ಬ್ರೌನ್ ಟಾಪ್, ಈ ಒಂದು ಸಾವಿ ಚಿಲ್ಲೆ ಬಿಸ್ಕೆಟ್ ಮತ್ತೆ ಆರ್ಕ ಒಂದು ಸಿಹಿ ಬಿಸ್ಕೆಟ್ ಎರಡನ್ನೂ ಕೂಡ ಕೊಟ್ಟಿದ್ವಿ. ನಮ್ಮ ಯೂನಿವರ್ಸಿಟಿಲಿ ಏನು ಕಾರ್ಯಾಗಾರ ನಡೀತಿರುತ್ತಲ್ಲ ಸರ್, ಅಲ್ಲಿ ಕೂಡ ನಾವು ಟೀ ಸ್ನಾಕ್ಸ್ ಗೆ ಈ ತರದ ಬಿಸ್ಕೆಟ್ ಗಳು ಸಪ್ಲೈ ಮಾಡ್ತೀವಿ. ಈಗ ನಾನು ಕೇಳುವಂತದ್ದು ಏನಂತಂದ್ರೆ, ಕೃಷಿ ಮೇಳದ ಬಗ್ಗೆ, ಈಗ ಇನ್ನ ದೂರ ಇದೆ ಕೃಷಿ ಮೇಳ, ಆದ್ರೂ ಕೂಡ ಕೃಷಿ ಮೇಳದೊಳಗೆ ಏನು ಆಹಾರದ ವ್ಯವಸ್ಥೆ ಆಗ್ತಾ ಇದೆ ಅಥವಾ ಊಟದ ವ್ಯವಸ್ಥೆ ಆಗ್ತದ, ಅಲ್ಲಿ ಈ ವರ್ಷ ಸಂಪೂರ್ಣವಾಗಿ ಸಿರಿಧಾನ್ಯಗಳಿಂದ ತಯಾರಾದಂತಹ ಆಹಾರ ತಯಾರು ಮಾಡಿ ಜನರಿಗೆ ಕೊಡುವಂತಹ ವಿಚಾರ ಏನಾದ್ರೂ ಬಂದಿದೆನ? ಆ ತರದಕ್ಕೆ ಸರ್ ನಾವೀಗ ಹೇಳಿದ್ನಲ್ಲ, ಈ ತರದ ಒಬ್ಬ ಮಹಿಳೆ ಇರ್ತಾರೆ, ರೈತ ಮಹಿಳೆಯರ ಸಂಘ ಸಂಸ್ಥೆಗಳಿಂದ ಮಹಿಳೆಯರಿರ್ತಾರಲ್ಲ ಸರ್, ಅವರ ಮೂಲಕ ನಾವು ಆ ತರದ ಆಹಾರಗಳನ್ನ ಕೃಷಿ ಮೇಳದಲ್ಲಿ ಸಪ್ಲೈ ಮಾಡ್ತಕ್ಕಂತ, ಯಾಕೆಂತಂದ್ರೆ ಅವರಿಗೂ ಸಹ ಒಂದು ಉತ್ಪಾದನೆ ಆಗ್ಬೇಕು, ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ಅವರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಪಾಯಸ ಇರ್ಬೋದು, ಲಡ್ಡು ಇರ್ಬೋದು, ಮತ್ತೆ ಈ ತರ ಚಕ್ಲಿ ಇರ್ಬೋದು, ಅಥವಾ ಫುಡ್ ಅನ್ನ ಬಿಸಿಬೇಳೆ ಬಾತ್, ನವಣೆ ಬಿಸಿಬೇಳೆ ಬಾತ್, ನವಡೆ ಪಲಾವ್ ಅಥವಾ ಕೊರಲೆದು, ಆ ತರದ ಐಟಮ್ಸ್ ಗಳನ್ನ ಮಾಡಿ ಅವರಿಗೆ ಸೇಲ್ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಸರ್. ಅಡ್ಡಿಲ್ಲ, ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೃಷಿ ವಿಶ್ವವಿದ್ಯಾಲಯ ಅಂತಂದ್ರೆ ನಮ್ಮ ಸಂಸ್ಕೃತಿಗೆ ಹತ್ತಿರವಾಗಿ ಏನು ಬದುಕಿದೆ ಅದನ್ನ ಅನಾವರಣಗೊಳಿಸುವಂತಹ ಒಂದು ಶಿಕ್ಷಣವನ್ನು ನೀಡ್ತಾ ಇರುವಂತಹ ಸಂಸ್ಥೆ ಅಂತ ಹೇಳಿ ಹೇಳಬಹುದು. ನಮ್ಮ ಭಾರತದ ಸಂಸ್ಕೃತಿ ಏನಿದೆ ಅದನ್ನ ನಮ್ಮ ಜೀವನದೊಳಗೆ ಯಾವ ರೀತಿ ಅಳವಡಿಸಿಕೊಳ್ಳಬೇಕು, ನಮ್ಮ ಕೃಷಿ ಸಂಸ್ಕೃತಿಯನ್ನ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಕೃಷಿ ವಿಶ್ವವಿದ್ಯಾಲಯ ತನ್ನದೇ ಆದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಬಹುದು. ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ತಮಗೆ ನಮ್ಮಲ್ಲಿ ಸಾಕಷ್ಟು ಹಬ್ಬಗಳು ಬರ್ತಾವ, ಸಾಕಷ್ಟು ತಿಂಡಿ ತಿನಿಸುಗಳನ್ನ ಆಯಾ ಹಬ್ಬದ ಸಂದರ್ಭದೊಳಗೆ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಇತ್ತೀಚಿನ ದಿವಸದೊಳಗೆ ಏನಾಗ್ಯದಪ್ಪ ಅಂತಂದ್ರೆ ಅಂತಹ ತಿಂಡಿ ತಿನಿಸುಗಳು ಬಹುತೇಕ ನಾವು ಮರೆತು ಬಿಟ್ಟಿವಿ. ಹೊಸ ಹೊಸ ಏನು ಆಧುನಿಕ ತಿಂಡಿ ತಿನಿಸುಗಳು ಹೊರಗಿಂದ ಬರ್ತಾ ಇದ್ದಾವ, ಅವುಗಳನ್ನೇ ನಾವು ನಮ್ಮ ಫೇವರೇಟ್ ಆಗಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳ್ಬೋದು. ವಿಶೇಷವಾಗಿ ಮಕ್ಕಳು ಚಿಪ್ಸ್ ತಿಂದೆ, ಅದು ಮಾಡದೆ ಇದು ಮಾಡದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ. ಆದ್ರೆ ಮತ್ತೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ಏನು ನಾವು ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ, ಅವುಗಳಿಗೆ ಮಹತ್ವ ನೀಡ್ತಾ ಇರುವಂತಹ ಸಂದರ್ಭದೊಳಗೆ, ನಮ್ಮ ಭಾರತೀಯ ಹಬ್ಬಗಳೇನದಾವ, ಆ ಹಬ್ಬದ ಸಂದರ್ಭದೊಳಗೆ ನಾವು ಏನು ಅಡಿಗೆಗಳನ್ನ ಮಾಡ್ತಾ ಇದ್ದೀವಿ ಹಿಂದೆ, ಅವುಗಳನ್ನು ಮತ್ತೆ ಅನಾವರಣಗೊಳಿಸಿಕೊಂಡು ಮತ್ತೆ ಅವುಗಳನ್ನು ರೀಸಂಶೋಧನೆ ಮಾಡಿ ಯಾವ ಆಹಾರ ಪದಾರ್ಥಗಳನ್ನು ನಾವು ಯಾವ ರೀತಿ ಮತ್ತೆ ತಯಾರು ಮಾಡಿ ಜನರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ವಿಶ್ವವಿದ್ಯಾಲಯ ಏನಾದರೂ ಸಂಶೋಧನೆ ಮಾಡ್ತಾ ಇದೆ ಹೆಂಗಂತೇಳಿ. ಸರ್, ಈಗ ಆ ನಿಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ, ನಮ್ಮಲ್ಲಿ ಎಕ್ರಿಪ್ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಇರೋದ್ರಿಂದ ಅವರು ಕೆಲವೊಂದು ಸರ್ವೆಯನ್ನ ಮಾಡಿದ್ದಾರೆ. ಆ ಒಂದು ಸರ್ವೆ ಪ್ರಕಾರ ರೆಸಿಪಿ ಬುಕ್ ಅನ್ನು ಕೂಡ ಅವರು ಬರೆದಿದ್ದಾರೆ. ಈಗ ದೀಪಾವಳಿಗೆ ಏನು ವಿಶೇಷವಾದ ಆಹಾರಗಳನ್ನ ಮಾಡ್ತಾರೆ, ಸೊ ಅವುಗಳಲ್ಲಿ ವಿಶೇಷವಾದ ಆಹಾರಗಳಲ್ಲಿ ಸಿರಿಧಾನ್ಯಗಳ ಆಧಾರಿತ ಯಾವ ಆಹಾರಗಳನ್ನ ಮಾಡ್ತಾರೆ, ಯುಗಾದಿಗೆ ಯಾವ ಆಹಾರ ಮಾಡ್ತಾರೆ, ಮಕರ ಸಂಕ್ರಾಂತಿಗೆ, ಹೀಗೆ ರಂಜಾನ್ ಟೈಮಲ್ಲಿ ಎಲ್ಲ ರೀತಿಯ ಒಂದು ರೆಸಿಪಿಗಳನ್ನ ಅವರು ಒಂದು ಪ್ರೋಟೋಕಾಲ್ ನ ಮಾಡಿಬಿಟ್ಟು ಒಂದು ಕೈಪಿಡಿಯನ್ನ ಮಾಡಿದ್ದಾರೆ. ಆ ಕೈಪಿಡಿನ ಮಾಡಿ ಆ ಕೈಪಿಡಿನ ಅವರು ಅಂದ್ರೆ ಅದನ್ನ ಬುಕ್ಕಿನ ಮೂಲಕ ಈ ರೆಸಿಪಿನ ಹೆಂಗೆ ಮಾಡಬಹುದು, ಆ ರೆಸಿಪಿ ಮಾಡುವ ವಿಧಾನ ಕೂಡ, ಮತ್ತೆ ಆತರ ಆಹಾರಗಳಲ್ಲಿ ಏನು ಪೋಷಕಾಂಶದ ಪ್ರಾಮುಖ್ಯತೆ ಇದೆ ಅಂತದನ್ನ ತಿಳಿಸ್ಕೊಟ್ಟಿದ್ದಾರೆ ಸರ್. ಆ ಒಂದು ಬುಕ್ ಈಗ ರೀಸೆಂಟ್ ಆಗಿ ನಾವು ಒಂದು ಮೀಟಿಂಗ್ ಅಲ್ಲಿ ಅವರು ಎಲ್ಲ ಪ್ರೆಸೆಂಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಆ ರೆಸಿಪಿಗಳನ್ನ ಜೋಡಣೆ ಮಾಡಿದ್ರೆ. ಫಾರ್ ಎಕ್ಸಾಂಪಲ್, ಈಗ ಮಕರ ಸಂಕ್ರಾಂತಿಯಲ್ಲಿ ಸಜ್ಜೆ ರೊಟ್ಟಿ ತಗೋತಾರೆ, ಅದು ಸಿರಿಧಾನ್ಯದೇ. ಸೊ ನಾವು ಸಹ ಒಂದು ರೇಡಿಯೋ ಟಾಕ್ ನಮ್ಮ ವಿಶ್ವವಿದ್ಯಾಲಯದ ಬಾನುಲಿ ಕೇಂದ್ರದಲ್ಲಿ ಕೊಟ್ಟಿದೀವಿ, ಮಕರ ಸಂಕ್ರಾಂತಿಯ ಆಹಾರಗಳು, ಆ ಮಕರ ಸಂಕ್ರಾಂತಿಯಲ್ಲಿ ಯಾಕೆ ಈ ಆಹಾರಗಳನ್ನೇ ಸೇವಿಸಬೇಕು, ಇದಕ್ಕೆ ಒಂದು ಆರೋಗ್ಯಕರ ಒಂದು ಲಿಂಕ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಸರ್. ಈ ತರ ಒಂದು ಮಾಹಿತಿಗಳನ್ನ ಅನೇಕ ರೀತಿಯ ವಿಜ್ಞಾನಿಗಳು ಕೂಡ ಮಾಡ್ತಾ ಇದಾರೆ. ಅಂದ್ರೆ ಇದು ವರ್ಷ ಪೂರ್ತಿ ಮಾಡುವಂತಹ ಒಂದು ಕಾರ್ಯ, ಯಾಕಪ್ಪ ಅಂತಂದ್ರೆ ಹಬ್ಬಗಳು ವರ್ಷ ಪೂರ್ತಿ ಇದ್ದೇ ಇರ್ತಾವ. ಯಾವ ಹಬ್ಬ ಯಾವ ಸಮಯದೊಳಗೆ ಬರ್ತದ, ಆ ಸಮಯಕ್ಕೆ ತಕ್ಕಂತಹ ಆಹಾರ ಪದಾರ್ಥಗಳನ್ನ ನಮ್ಮ ಹಿರಿಯರು ಅವಾಗೆ ಯೋಜನೆ ಮಾಡಿಬಿಟ್ಟಿದ್ರು ಆ ಟೈಮ್ ನೊಳಗೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಾಗರ ಪಂಚಮಿಗೆ ಯಾವ ಆಹಾರಗಳು ಇರಬೇಕು ಅನ್ನುವಂಥದ್ದು ಒಂದು ದೊಡ್ಡ ಲಿಸ್ಟೇ ಇದೆ. ಅಂತಹದನ್ನ ಮತ್ತೆ ನಾವು ಅನಾವರಣ ಮಾಡಿ ನಮ್ಮ ಜನರಿಗೆ ಗ್ರಾಹಕರಿಗೆ ಹೊಸ ರೂಪದೊಳಗೆ ನಾವು ಕೊಟ್ಟರೆ ಅದರಿಂದ ಕೂಡ ತಮಗೆ ಬಹಳಷ್ಟು ನಮ್ಮ ಎಲ್ಲರಿಗೂ ಅನುಕೂಲ ಆಗ್ತದೆ ಅನ್ನುವಂಥ. ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಹೌದು ಸರ್, ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ನಾನು ಅದರ ಸಲುವಾಗಿನೇ ನಮ್ಮ ರೈತರ ಒಂದು ಡಬ್ಲಿಂಗ್ ದ ಫಾರ್ಮರ್ ಇನ್ಕಮ್ ಒಂದು ಏನು ಒಂದು ಆಸ್ಪೆಕ್ಟ್ ಮೂಲಕ ನಾನು ಏನು ಹೇಳಿಕ್ ಇಚ್ಛೆ ಪಟ್ಟೆ ಅಂತಂದ್ರೆ, ಮಕರ ಸಂಕ್ರಾಂತಿಯಲ್ಲಿ ಏನು ಅರ್ಬನ್ ಸಿಟಿಯೊಳಗೆ ಏನು ಕೆಲಸ ಮಾಡ್ತಾ ಇರತಕ್ಕಂಥ ಮಹಿಳೆಯರಿಗೆ ಆ ರೀತಿಯ ಉತ್ಪನ್ನಗಳನ್ನ ತಯಾರಿಸಲಿಕ್ಕೆ ಅವರಿಗೆ ಸಮಯ ಇರೋದಿಲ್ಲ. ಆ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ರೈತ ಮಹಿಳೆಯರ ಸಂಘಗಳ ಮೂಲಕ ಅವರು ಇದೆ ಸಜ್ಜೆ ರೊಟ್ಟಿ ಮಾಡುವುದು, ಮಾದಲಿ ಮಾಡುವುದು, ಈ ತರ ಒಂದು ಸಿರಿಧಾನ್ಯಗಳನ್ನ ಬಳಸಿ ಮಾಡತಕ್ಕಂಥ ಉತ್ಪನ್ನಗಳನ್ನ ಮಾಡಿ ಅವರಿಗೆ ಮಾರ್ಕೆಟ್ ಲಿಂಕ್ ಮಾಡೋದ್ರಿಂದ ಅವರು ಕೂಡ ಹೆಚ್ಚಿನ ಒಂದು ಆದಾಯನ ಪಡಿಬಹುದು ಅನ್ನೋದನ್ನ ನಾವೊಂದು ಬಾನುಲಿ ಕಾರ್ಯಕ್ರಮದ ಮೂಲಕ ಸಹ ತಿಳಿಸ್ಕೊಟ್ಟಿದ್ದೆ ಸರ್. ಅಡ್ಡಿಲ್ಲ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ತಾವು ಮಾಡ್ತಾ ಇದ್ದೀರಿ. ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ನಮ್ಮ ಜನರಿಗೆ ಸಿರಿಧಾನ್ಯಗಳ ಮಹತ್ವ ತಿಳಿಸಿಕೊಡುವಂತಹ ಒಂದು ನಿಟ್ಟಿನೊಳಗೆ, ಅಲ್ಲದೆ ನಮ್ಮ ರೈತರಿಗೆ ಕೂಡ ಪೂರಕವಾದಂತಹ ಆದಾಯ ತರುವಂತಹ ಚಟುವಟಿಕೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅನುಕೂಲ ಆಗುವಂತಹ ಮಾರ್ಗದರ್ಶನವನ್ನ ಮತ್ತು ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಿ ಅವರಿಗೆ ಸಹಾಯ ಮಾಡ್ತಾ ಇರುವಂತಹದ್ದನ್ನ ತಾವು ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗ ಮಿತ್ರರಿಗೆ ಹೇಳಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಈ ಮಾಹಿತಿ ನಮ್ಮ ರೈತರು ಮತ್ತು ಗ್ರಾಹಕರು ಒಟ್ಟಾರೆಯಾಗಿ ತಗೊಂಡು ತಮ್ಮ ಅಭಿವೃದ್ಧಿ ಸಲುವಾಗಿ ಪ್ರಗತಿ ಸಲುವಾಗಿ ಬಳಸಿಕೊಳ್ತಾರೆ ಅನ್ನುವಂತಹ ಭಾವನೆ ನಮ್ದು. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ಹೆಚ್ಚಿನ ಮಾಹಿತಿ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಹಾ ಸರ್, ಕೊಡ್ತೀವಿ ಸರ್. 8197076718 ಆತ್ಮೀರೆ ಕವಿತಾ ಮೇಡಮ್ ಅವರು ಏನು ನಂಬರ್ ಅನ್ನು ಹೇಳಿದ್ದಾರ ನಾನು ಒಂದ್ಸಲ ಹೇಳ್ತೀನಿ, ಅದನ್ನ ತಾವು ಬರ್ಕೊಳ್ಬಹುದು. 8197076710 ಈ ನಂಬರ್ನ ಕಚೇರಿ ಸಮಯದೊಳಗೆ ಸಂಪರ್ಕ ಮಾಡಿ ತಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ

ಸೈದಪ್ಪ ಚೌಡಾಪುರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳೋಣ. ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡ್ಸಾರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡ್ಸಾರು, ಉಡಳ ಮಂದಿ ಊರ ಒಳಗ ಹಿಡಿಯಂದೂದರು, ಉಡಳ ಮಂದಿ ಊರ ಒಳಗ ಹಿಡಿಯಂದೂದರು, ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರು, ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರು, ಎಪ್ಪ ಗಪ್ಪ ಹೊಡಿವ ಅಪ್ಪಗೋಳು ಹೆಚ್ಚಿಗಾದರು, ಗಪ್ಪ ಹೊಡಿವ ಅಪ್ಪಗೋಳು ಹೆಚ್ಚಿಗಾದರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಉಡಳ ಮಂದಿ ಊರ ಒಳಗ ಹಿಡಿಯಂತೂದರು, ಉಡಳ ಮಂದಿ ಊರ ಒಳಗ ಹಿಡಿಯಂತೂದರು. ಪುಡರಿ ಪುಡರಿ ಮಂದಿ ಕೂಡಿ ದರೋಡಿ ಮಾಡಾರು, ಪುಡರಿ ಪುಡರಿ ಮಂದಿ ಕೂಡಿ ದರೋಡಿ ಮಾಡಾರು, ಪುಂಡ ಪುಂಡ ಮಂದಿ ಹೋಗಿ ಚಂಡಿಯಾಡರು, ಪುಂಡ ಪುಂಡ ಮಂದಿ ಹೋಗಿ ಚಂಡಿಯಾಡರು, ಬಡವನ್ ಮೇಲೆ ಕಟ್ಲ ವರ್ಸಿ ಕೊಟ್ಟಿಗೆ ಕಳಿಸ್ಯಾರು, ಬಡವನ್ ಮೇಲೆ ಕಟ್ಲ ವರ್ಸಿ ಕೊಟ್ಟಿಗೆ ಹಾಕ್ಯಾರು, ನಾಚಿ ಕೆಂಬು ದುರಿಯು ಮಾಡಿ ತೆಲಿಗಿಸುತ್ತಾರು, ನಾಚಿ ಕೆಂಬು ಹುರಿಯ ಮಾಡಿ ತೆಲಿಗಿಸುತ್ತಾರು, ಈಗಿನ ಸೌಕಾರ ಹ್ಯಾಂಗಿರ್ತಾರು, ಈಗಿನ ಸೌಕಾರ ಹ್ಯಾಂಗಿರ್ತಾರು, ಬಡವ ನೆಂಡತಿ ಚೆಲುವೆ ಇದರ ಬಡ್ಡಿಲೆ ಕೊಡ್ತಾರು, ಬಡವ ನೆಂಡತಿ ಚೆಲುವೆ ಇದರ ಬಡ್ಡಿಲೆ ಕೊಡ್ತಾರು, ಲೆಕ್ಕ ಪಕ್ಕ ಇಲ್ಲದಿವರು ಖಾತೆ ನಡೆಸಾರು, ಲೆಕ್ಕ ಪಕ್ಕ ಇಲ್ಲದಿವರು ಖಾತೆ ನಡೆಸಾರು, ಎಪ್ಪ ಹೂತಿ ನಂಗ ಜೋತುಗೊಂಡು ಇಲ್ಲೇ ಕುಂತಾರು, ನಂಗ ಹೊತ್ತುಕೊಂಡು ಇಲ್ಲೇ ಕುಂತಾರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಗುರುವಿನ ಮಗ ಆದ ಬಳಿಕ ಹ್ಯಾಂಗಿರ್ಬೇಕು, ಗುರುವಿನ ಮಗ ಆದ ಬಳಿಕ ಹ್ಯಾಂಗಿರ್ಬೇಕು, ಅರಿವು ತಿಳಿದು ಮರುವಿನೊಳಗ ಬೀಳುವುದಾಕು, ಅರಿವು ತಿಳಿದು ಮರುವಿನೊಳಗೆ ಬೀಳುವುದಾಕು, ಮಚ್ಚಿಲೊಡೆದರೆಂಬ ತುಸು ಎಚ್ಚರಿರ್ಬೇಕು, ಮಚ್ಚಿಲೊಡೆದರೆಂಬ ತುಸು ಎಚ್ಚರಿರ್ಬೇಕು, ಮಾಂತನ ಪಾದ ಕೊಂದಿ ಮುಕ್ತಿ ಪಡಿಬೇಕು, ಮಾಂತನ ಪಾದ ಕೊಂದಿ ಪಡಿಬೇಕು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಉಡಳ ಮಂದಿ ಊರ ಒಳಗ ಹಿಡಿಯಂತೂದರು, ಉಡಳ ಮಂದಿ ಊರೊಳಗ ಹಿಡಿಯಂತೂದರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡ್ಸಾರು, ಉಡಳ ಮಂದಿ ಊರ ಒಳಗ ಹಿಡಿಯಂತೂದರು, ಉಡಳ ಮಂದಿ ಊರೊಳಗ, ಉಡಳ ಮಂದಿ ಊರೊಳಗ, ಉಡಳ ಮಂದಿ ಊರ ಒಳಗ ಹಿಡಿಯಂತೂದರು. ಸೈದಪ್ಪ ಚೌಡಾಪುರ್ ಅವರ ಧ್ವನಿಯಲ್ಲಿ ಕಡಕೋಳ ಮಡಿವಾಳಪ್ಪನವರ ತತ್ವ ಪದವನ್ನ ಕೇಳಿದಿರಿ. ಈಗ ಇನ್ನೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಲ್ಲ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯ ಸಾಧ್ಯತೆಗಳು 70%. ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಮ್ಮ ನಾಳೆಯ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಮಣ್ಣೂರಿನ ಚಂದ್ರಶೇಖರ್ ಹಸೂರ್ಕರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ ಭಕ್ತ ಮಾರ್ಕಂಡೇಯ ಕೇಳಲಿದ್ದೀರಿ. ಕೊನೆಯಲ್ಲಿ ಕೃಷಿ ಹಾಡುಗಳು ಮೂಡಿಬರುತ್ತವೆ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.